ಪರಮಾತ್ಮ ಭಕ್ತರಿಗೆ ಅತ್ಯಂತ ಸಮೀಪ, ದ್ವೇಷಗಳಿಗೆ ಅತ್ಯಂತ ದೂರ. ದೂರದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಅಂತ ತಿಳಿಸ್ತಾರೆ. ಸೂರಿಗಳಿಗೆ ಸಮೀಪಗ ದುರಾಚಾರಿಗಳಿಗೆ ಎಂದೆಂದು ದೂರದೂರತರ ದುರ್ಲಭನೆನಿಸುವನು ದೈತ್ಯ ಸಂತತಿಗೆ. ಸಾರಿ ಸಾರಿಗೆ ನೆನೆವರ ಸಂಸಾರವೆಂಬ ಮಹೋರಗಕ್ಕೆ ಸರ್ಪಾರಿ ಎನಿಸಿ ಸದಾ ಸುಸೌಖ್ಯವನೀವ ಸುಜನರಿಗೆ. ಸೂರಿಗಳಿಗೆ ಸಮೀಪಗ, ಸೂರಿಗಳು ಅಂದರೆ ಜ್ಞಾನಿಗಳು. ಜ್ಞಾನ ಅನುಸಂಧಾನ ಸಹಿತವಾಗಿ ಪರಮಾತ್ಮನನ್ನು ಯಾರು ಸ್ತೋತ್ರ ಮಾಡ್ತಾರೋ ಅಂತಹ ಜ್ಞಾನಿ ಭಕ್ತರಿಗೆ ಭಗವಂತ ಸಮೀಪಗ. ನಾಲ್ಕು ರೀತಿಯಾಗಿರ್ತಕ್ಕಂಥ ಭಕ್ತರನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪರಿಚಯವನ್ನು ಮಾಡಿಕೊಡ್ತಾನೆ. ಒಂದು, ರೋಗಾದಿ ಉಪದ್ರವಗಳ ಪರಿಹಾರಕ್ಕಾಗಿ ಸ್ತೋತ್ರ ಮಾಡುವಂತಹ ಒಂದು ವರ್ಗ. ಧನಕನಕಾದಿಗಳ ಪ್ರಾಪ್ತಿಗಾಗಿ ಸ್ತೋತ್ರ ಮಾಡುವ ಒಂದು ವರ್ಗ. ಕೇವಲ ತತ್ವಜ್ಞಾನ ಪ್ರಾಪ್ತಿಗಾಗಿ ಸ್ತೋತ್ರ ಮಾಡುವಂತಹ ಒಂದು ವರ್ಗ. ಕುತೂಹಲಕ್ಕಾಗಿ ಸ್ತೋತ್ರ ಮಾಡುವಂತಹ ಇನ್ನೊಂದು ವರ್ಗ. ಈ ನಾಲ್ಕು ವರ್ಗಗಳಲ್ಲಿ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಯಾರು ತತ್ವಜ್ಞಾನಕ್ಕಾಗಿಯೇ ಭಗವಂತನ ಸ್ತೋತ್ರಾದಿಗಳನ್ನು ಮಾಡ್ತಾರೋ ಅವರು ಮಾತ್ರ. ಅಂತಹ ಭಕ್ತರನ್ನು ಇಲ್ಲಿ ಸೂರಿಗಳು, ಜ್ಞಾನಿಗಳು ಅಂತ. ಕೇವಲ ತತ್ವಜ್ಞಾನ ಬಿಟ್ಟರೆ ಬೇರೆ ಏನೂ ಬೇಡ ಅಂತ. ಉದಾಹರಣೆ ಕೊಡಬೇಕು ಅಂತಾದರೆ, ತಾಯಿ ಮಗುವನ್ನು ಒಂದು 10 ನಿಮಿಷ ಬಿಟ್ಟೆಲ್ಲೋ ಸ್ವಲ್ಪ ದೂರದಲ್ಲಿ ಅಲ್ಲೇ ಎಲ್ಲೋ ಹೋಗಿರ್ತಾಳೆ. ಒಂದು 2 ನಿಮಿಷ ಮಗು ಆಟ ಆಡಿದ ತಕ್ಷಣ ಅಳ್ಳಿಕ್ಕೆ ಪ್ರಾರಂಭ ಮಾಡುತ್ತೆ. ಮನೆಯವರೆಲ್ಲ ಬಿಸ್ಕತ್ತು, ಚಾಕ್ಲೇಟು, ಗೊಂಬೆ, ಹಿಂಗೆ ನಾನಾ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಇಂಥದ್ದು ಇಷ್ಟ ಆಗ್ಬೋದು ಅಂತ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟು ಪ್ರಯತ್ನ ಮಾಡ್ತಾರೆ. ಆ ಮಗು ಅಮ್ಮನೇ ಬೇಕು, ಅದನ್ನು ಬಿಟ್ಟರೆ ಬೇರೆ ಏನೂ ಬೇಡ ಅಂತ ಹೇಗೆ ಮತ್ತೆ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡತ್ತೋ ಹಾಗೆ ಭಕ್ತ ತತ್ವಜ್ಞಾನ ಬಿಟ್ಟು ನಿನ್ನ ದರ್ಶನ ಅದನ್ನು ಬಿಟ್ಟರೆ ನನಗೆ ಬೇರೆ ಏನೂ ಬೇಡ ಅಂತ ಏನು ಹೇಳ್ತಾರಲ್ಲ, ಅಂತಹ ಸೂರಿಗಳು ಅಂದರೆ ಜ್ಞಾನಿ ಭಕ್ತರು ಅಂದರೆ ಅವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು. ಭಗವಂತನನ್ನು ಇತರ ದೇವತೆಗಳಂತೆ ಸಾಮಾನ್ಯ ಒಬ್ಬ ದೇವತೆ ಅಂದ್ಕೊಂಡು ಇತರ ದೇವತೆಗಳಲ್ಲಿ ಐಹಿಕ ಸುಖವನ್ನು ಬೇಡುವವರಿಗಿಂತ, ಅಥವಾ ಎಲ್ಲ ದೇವತೆಗಳ ಅಂತರ್ಯಾಮಿ ಭಗವಂತ ಅಂತ ತಿಳ್ಕೊಂಡು ಅವನಲ್ಲೇ ಆಪತ್ತು ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುವವರು ಒಂದು, ಅಥವಾ ಸಂಪತ್ತನ್ನು ಕೊಡಲಿಕ್ಕೆ ಪ್ರಾರ್ಥನೆ ಮಾಡುವಂಥದ್ದು ಇನ್ನೊಂದು ವರ್ಗ. ಅಪರೋಕ್ಷ ಜ್ಞಾನ ನೀಡುವಂತಹ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡುವಂಥವರು ಜಿಜ್ಞಾಸು ಭಕ್ತರು ಅಂತ. ಅವರಿಗಿಂತ ಅಪರೋಕ್ಷಿಗಳಾಗಿರ್ತಕ್ಕಂಥ ಜ್ಞಾನಿ ಭಕ್ತರು ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರು. ಅಂತಹ ಭಕ್ತರಿಗೆ, ಸೂರಿಗಳಿಗೆ ಭಗವಂತ ಅತ್ಯಂತ ಸಮೀಪಗನಾಗಿ ಇರ್ತಾನೆ. ಅಂದರೆ ಕರೆದಾಗ, ಸ್ಮರಣೆ ಮಾಡಿದಾಗ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾನೆ ಭಗವಂತ. ಅದೇ ದುರಾಚಾರಿಗಳಿಗೆ ಎಂದೆಂದೂ ದೂರದೂರತರ, ಸದಾ ವಿಷಯ ಸುಖದಲ್ಲೇ ಮಗ್ನರಾಗಿ ಪಾಪಗಳನ್ನು ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ ಅಂಥವರು ಭಗವಂತನನ್ನು ಸ್ತೋತ್ರಾದಿಗಳನ್ನು ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ಅವರ ಬುದ್ಧಿ ಅನ್ನೋದು ಒಂಥರ ಮಂಕ್ ಆಗಿರುತ್ತೆ, ವಿಷಯ ಪದಾರ್ಥಗಳಲ್ಲೇ ತಲ್ಲೀನರಾಗಿ ಅದರ ಭೋಗದಲ್ಲೇ ಅವರ ಪ್ರವೃತ್ತಿ ಇರುತ್ತೆ. ಹಾಗಾಗಿ ಎಲ್ಲ ವಿಷಯ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದನ್ನು ನನಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿ ಈ ಪದಾರ್ಥಗಳನ್ನು ಭೋಗ ಮಾಡಿದ್ರಿಂದ ನನಗೆ ಆನಂದ ಉಂಟು ಮಾಡುವವನೊಬ್ಬ ಇದಾನೆ ಕರ್ತೃ, ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅನ್ನೋ ಚಿಂತನೆ ಕಿಂಚಿತ್ತೂ ಇರೋದಿಲ್ಲ. ಅದನ್ನು ಯಾಕೆ ಗಮನಿಸೋದಕ್ಕೆ ಆಗಲ್ಲ ಅಂತ ಹೇಳಿದರೆ ಅವನ ಬುದ್ಧಿ ವಿಷಯ ಪದಾರ್ಥಗಳ ಸುಖ ಭೋಗದಲ್ಲಿ ಮೈ ಮರೆತು ಮಂಕಾದಂಗೆ ಆಗೋಗಿರುತ್ತೆ. ಆಸುರಿ ಸ್ವಭಾವ ಅನ್ನೋದು ಅವರಲ್ಲಿ ಕಂಡು ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇಂತಹ ದೈತ್ಯ ಸಂತತಿಗೆ ದೂರದೂರತರ ಪರಮಾತ್ಮ, ದೂರಕ್ಕಿಂತ ದೂರ ಅಂದರೆ ಬಲು ದೂರ ಅಂತ, ಯಾವತ್ತೂ ಅಂಥವನನ್ನು ಅನುಗ್ರಹಿಸೋದಿಲ್ಲ. ಹಂಗಂದ್ರೆ ಅರ್ಥ ಅವರಿಗೆ ಯಾವತ್ತೂ ಅನುಗ್ರಹ ಮಾಡೋದಿಲ್ಲ ಅಂತ ಅರ್ಥ. ದೈತ್ಯರಲ್ಲೂ ಅಂತರ್ಯಾಮಿಯಾಗಿ ಅವರ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ, ಆದರೆ ತನ್ನ ಇರುವಿಕೆಯ ಪರಿಚಯವನ್ನು ಯಾವುದೇ ಕಾರಣಕ್ಕೂ ಅವರಿಗೆ ತಿಳಿಸೋದಿಲ್ಲ, ಸ್ತೋತ್ರಾದಿಗಳ ಮಾಡುವಂತೆ ಪ್ರೇರೇಪಣೆಯನ್ನು ಮಾಡೋದಿಲ್ಲ. ಅವರು ಯಾರು ಪರಮಾತ್ಮನನ್ನು ಯಾವತ್ತೂ ಸ್ತೋತ್ರ ಮಾಡೋದಿಲ್ಲ, ಸ್ತೋತ್ರ ಮಾಡುವವರನ್ನೂ ದ್ವೇಷ ಮಾಡ್ತಾರೆ. ಆದ್ದರಿಂದ ಅವರಿಗೆ ಅಂತಹ ದೈತ್ಯ ಸಂತತಿಗೆ ದೂರದೂರತರ. ಈ ತಾಮಸ ಪ್ರವೃತ್ತಿ ಇರ್ತಕ್ಕಂಥ ಆ ಜನರು ಜನ್ಮ ಜನ್ಮಾಂತರಗಳಲ್ಲೂ ಮತ್ತೆ ಅಸುರರಾಗಿಯೇ ಹುಟ್ಟಿ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡಿ ನಿತ್ಯ ನರಕ ಅಂಧಂತಮಸ್ಸನ್ನು ಹೊಂದುತ್ತಾರೆ. ಯಾವತ್ತೂ ಪರಮಾತ್ಮನನ್ನು ಹೊಂದೋದೇ ಇಲ್ಲ. ಆಸುರೀಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನೆ ಅಂತ ಜನ್ಮ ಜನ್ಮಾಂತರದಲ್ಲೂ ಅಸುರ ಯೋನಿಯನ್ನೇ ಹೊಂದುತ್ತಾರೆ. ಯಾಕೆ ಅಂದರೆ ಮೂಢ ಅವರೆಲ್ಲರೂ ಕೂಡ ಅಜ್ಞಾನಿಗಳು. ಮಾಂ ಅಪ್ರಾಪ್ಯೈವ ಕೌಂತೆಯ್ಯ ತಥೋಯಾನ್ ತ್ಯಧಮಾಂ ಗತಿಂ, ನನ್ನನ್ನು ಹೊಂದಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲಲ್ಲ, ಅದಕ್ಕೆ ಅಧಮಾಂ ಗತಿಂ ಯಾಂತಿ, ಅಧಮಗತಿಯನ್ನೇ ಹೊಂದುತ್ತಾರೆ. ಹೀಗೆ ಭಗವಂತ ಭಕ್ತರಿಗೆ ಅತ್ಯಂತ ಸಮೀಪಗ, ದ್ವೇಷಿಗಳಿಗೆ ಅತ್ಯಂತ ದೂರ. ಪರಮಾತ್ಮ ದೂರಕ್ಕಿಂತ ದೂರನೂ ಹೌದು, ಹತ್ತಿರಕ್ಕಿಂತ ಹತ್ತಿರನೂ ಹೌದು. ಹೇಗೆ ಅಂದರೆ ಹತ್ತಿರ ಮತ್ತು ದೂರ ಎರಡು ಪರಸ್ಪರ ವಿರುದ್ಧ ಧರ್ಮಗಳಾಗಿದ್ದರೂ ಕೂಡ ಭಗವಂತನ ಅಚಿಂತ್ಯದ್ಭುತ ಶಕ್ತಿಯಿಂದ ಭಗವಂತ ದೂರನೂ ಆಗಬಲ್ಲ, ಸಮೀಪಗನೂ ಆಗಬಲ್ಲ. ಹೇಗೆ ಅಣುವೂ ಆಗಬಲ್ಲ, ಮಹತ್ವ ಆಗಬಲ್ಲ, ಏಕಕಾಲದಲ್ಲಿ ಅಣು ಮತ್ತು ಮಹತ್ವ ಎರಡೂ ರೂಪಗಳನ್ನು ತೋರಬಲ್ಲ, ಅದೇ ರೀತಿಯಾಗಿ ಸಮೀಪಗನೂ ಆಗಬಲ್ಲ, ದೂರನೂ ಆಗಬಲ್ಲ. ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ. ಬ್ರಹ್ಮ ರುದ್ರ ಇಂದ್ರಾದಿಗಳಿಂದ ಭಕ್ತಿಯಿಂದ ಸ್ತುತ್ಯನಾದವನು ಪರಮಾತ್ಮ, ಅಂತಹ ಆನಂದಮಯನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಶ್ರೀಮದಾಚಾರ್ಯರು ಸ್ತೋತ್ರವನ್ನು ಮಾಡ್ತಾರೆ ಭಗವಂತನನ್ನು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿತ್ಯ ಮುಕ್ತನಾಗಿರುವಂತಹ ಸರ್ವತಂತ್ರ ಸ್ವತಂತ್ರವಾಗಿರ್ತಕ್ಕಂಥ ನನ್ನನ್ನು ಜನ ಅಜ್ಞಾನಾದಿಗಳು ಅಜ್ಞಾನದಿಂದ ಬ್ರಹ್ಮಾದಿಗಳಂತೆ ಬದ್ಧ, ಸಂಸಾರ ಬಂಧನದಲ್ಲಿ ಬದ್ಧ, ಅಸ್ವತಂತ್ರ ಅಂತ ಜನ ತಿಳ್ಕೊತಾರೆ. ಅದು ಅವರ ಭ್ರಾಂತಿಯಷ್ಟೇ. ನನಗೆ ಅತ್ಯಂತ ಪ್ರೀತ್ಯಾಸ್ಪದಳಾದವಳು ತ್ರಿಗುಣಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿನೇ. ಆ ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿ, ಶ್ರೀಗುಣದಿಂದ ಸತ್ವಗುಣಕ್ಕೆ ಅಭಿಮಾನಿನಿ, ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿನಿ, ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿ ನನ್ನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಈ ದುರ್ಗಾದೇವಿನೇ ತಮೋಗುಣದಿಂದ ಇಂತಹ ದೈತ್ಯ ಸಂತತಿಗೆ ಭ್ರಾಂತಿಯನ್ನು ಹುಟ್ಟಿಸ್ತಾಳೆ. ಈ ಲಕ್ಷ್ಮೀದೇವಿಯಲ್ಲಿರ್ತಕ್ಕಂಥ ಶಕ್ತಿಯ ಒಂದು ಅಂಶವೂ ಕೂಡ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಯಾರಿಗೂ ಇಲ್ಲ. ಆದ್ದರಿಂದ ನನ್ನ ಅನುಗ್ರಹ ಇಲ್ಲದೆ ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭ್ರಮೆಯಿಂದ ನಿರಸನ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅಸುರ ಸ್ವಭಾವಕ್ಕೆ ಒಳಗಾಗ್ತಾರೆ. ಮೋಕ್ಷ ಸಾಧನವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನಕ್ಕೆ ಪ್ರಯತ್ನ ಮಾಡದೆ ಸಂಸಾರದಲ್ಲಿ ಬಂದು ಬೀಳ್ತಾರೆ. ಸಂಸಾರ ಅನ್ನೋದು ಹೇಗಿದೆ ಅಂದರೆ ಮಹಾ ಉರಗ, ಅಂದರೆ ದೊಡ್ಡ ಸರ್ಪದಂತೆ ಇದೆ, ಅದರ ಬಾಯಿಗೆ ಬಂದು ಬೀಳ್ತಾರೆ. ಯಾಕೆ ಅಂದರೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು, ಅವನ ಅನಂತ ಅನಿಮಿತ್ತ ಉಪಕಾರಗಳನ್ನು ಶಾಸ್ತ್ರ ಶ್ರವಣಾದಿಗಳ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಅದಕ್ಕಾಗ್ತಕ್ಕಂಥ ಪರಿಣಾಮ ಏನು ಅಂದರೆ ಸಂಸಾರ ಅನ್ನೋ ದೊಡ್ಡ ಸರ್ಪ, ವಿಷ ಸರ್ಪ ಅದರ ಬಾಯಿಗೆ ಬಂದು ಬೀಳ್ತಾನೆ. ಆ ಮಹಾಸರ್ಪಕ್ಕೆ ಆಹಾರ ಆಗಬಾರದು ಅಂತಾದರೆ ಮಾಮೇವ ಏ ಪ್ರಪದ್ಯಂತೆ, ನನ್ನನ್ನು ಯಾರು ಶರಣಾಗತರಾಗ್ತಾರೋ ಅವರು ಮಾತ್ರ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಅಲ್ಲಿ ಅಂತಹ ಮಹಾಸಂಸಾರ ಅನ್ನೋ ಮಹಾಸರ್ಪಕ್ಕೆ ಬಲಿ ಆಗಬಾರ್ದು ಅಂತಾದರೆ ಮಾಮೇಕ ಶರಣಂ ವ್ರಜ, ನೀ ನನ್ನನ್ನೇ ಕುರಿತು ಶರಣಾಗತನಾಗು, ನನ್ನನ್ನೇ ಸ್ತೋತ್ರಾದಿಗಳನ್ನು ಮಾಡೋ. ಬ್ರಹ್ಮಾದಿ ದೇವತೆಗಳಿಗೆ ನಮಸ್ಕಾರಾದಿಗಳನ್ನು ಮಾಡಿದರೂ ಕೂಡ ಅವರೊಳಗಿರುವ ನನಗೆ ಅದು ಸಲ್ಲತೆ ಸಲ್ಲಿಸಬೇಕು. ಅಂದರೆ ಯಾವುದೇ ಪ್ರತಿಮೆಯ ಅಂತರ್ಯಾಮಿಯಾಗಿ ನಾನೇ ಇರ್ತೀನಿ ಅನ್ನೋ ಚಿಂತನೆ ನಿನಗೆ ಬರಬೇಕು. ಪ್ರತಿಮೆಯೇ ದೇವರಲ್ಲ, ಪ್ರತಿಮಾ ಅಂತರ್ಗತನಾಗಿ ಪರಮಾತ್ಮ ಇರ್ತಾನೆ. ತದ್ರೂಪ ತದಾಕಾರ ತತ್ ಶಬ್ದವಾಚ್ಯನಾಗಿ ಇರ್ತಾನೆ. ಬ್ರಹ್ಮಾದಿಗಳೇ ಅಸ್ವತಂತ್ರರು, ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಭಾಗವತದಲ್ಲಿ ಉದ್ಧವ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ಗುರುಗಳ ಚಿತ್ತದಲ್ಲಿ ನೆಲೆಸಿರ್ತಕ್ಕಂಥ ತನ್ನ ರೂಪದಿಂದ ನೀನೇ ನನ್ನ ಜ್ಞಾನವನ್ನು ಪ್ರಕಟಪಡಿಸ್ತೀಯಾ. ಆದ್ದರಿಂದ ಗುರುಗಳಲ್ಲಿ ಉಪದೇಶ ಮಾಡೋರು ಆ ಗುರುವನ ಹೆಸರಿನಿಂದ ಇದ್ದು ಪರಮಾತ್ಮನೇ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಉಪದೇಶವನ್ನು ಮಾಡಿ ಮಾಡಿಸ್ತಾನೆ ಭಗವಂತ. ನೀನೇ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಜ್ಞಾನ ಅಜ್ಞಾನಾದಿಗಳನ್ನು ಪ್ರೇರಣೆ ಮಾಡತಕ್ಕಂಥವು ನೀನೇ. ಈ ಸಂಸಾರ ಅನ್ನೋ ಮಹಾಸರ್ಪದ ಬಾಯಿಗೆ ಆಹಾರ ಅಥವಾ ಗ್ರಾಸ ಆಗುವಂತಹ ಸಜ್ಜನರ ಭಯವನ್ನು ನಿವಾರಣೆ ಮಾಡಲಿಕ್ಕೆ, ಅವರಿಗೆ ಧೈರ್ಯವನ್ನು ಕೊಡಲಿಕ್ಕೆ ನಿನ್ನ ಅನುಗ್ರಹದಿಂದ ರುದ್ರಾವತಾರಿಗಳಾಗಿರ್ತಕ್ಕಂಥ ಶುಕಾಚಾರ್ಯರು ಕಲಿಯುಗದಲ್ಲಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಉಪದೇಶ ಮಾಡಿದ್ದಾರೆ. ಸಂಸಾರ ಅನ್ನೋ ಮಹಾವರ್ಗಕ್ಕೆ ಸರ್ಪ ಹರಿ ಎನಿಸಿ, ನೀನೇ ಸರ್ಪ ಹರಿ, ಸರ್ಪಕ್ಕೆ ಹರಿ ಅಂದರೆ ಶತ್ರುವಾಗಿರ್ತಕ್ಕಂಥ ಗರುಡನನ್ನು ಸಂಸಾರ ಅನ್ನೋ ಮಹಾಸರ್ಪಕ್ಕೆ ಹರಿಯಾಗಿನವ ಅಂತ ತಿಳಿಸಿದೆಯಾ. ಆ ಗರುಡನು ಸರ್ಪವನ್ನು ಮಾತ್ರ ಅಲ್ಲದೆ ಸರ್ಪದ ವಿಷವನ್ನು ಕೂಡ ಪರಿಹಾರ ಮಾಡ್ತಾನೆ ಅಂತ ಸಾಮರ್ಥ್ಯವನ್ನು ನೀನೇ ಕೊಟ್ಟಿದೆಯಾ, ನೀನು ಗರುಡ ವಾಹನ ಅಂತ. ಇಂತಹ ಗರುಡನನ್ನು ಪ್ರಯಾಣೆ ಗರುಡಾರೂಢಮ್ ಅಂಥೇಳಿ, ನಮ್ಮ ಈ ಜೀವನ ಯಜ್ಞ ಒಂದು ದೀರ್ಘವಾಗಿರ್ತಕ್ಕಂಥ ಪ್ರಯಾಣ, ಸೃಷ್ಟಿಗೆ ಬಂದಾಗಿನಿಂದ ಮುಕ್ತಿಯನ್ನು ಹೊಂದೋ ತನಕ ಒಂದು ದೀರ್ಘವಾಗಿರ್ತಕ್ಕಂಥ ಪ್ರಯಾಣ, ಅನೇಕ ಜನ್ಮಗಳು ಬಂದು ಹೋಗ್ತಾ ಇದೆ. ಅದಕ್ಕೆ ಈ ದೀರ್ಘವಾಗಿರ್ತಕ್ಕಂಥ ಪ್ರಯಾಣ ಕಾಲದಲ್ಲಿ ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ಧ್ಯಾಯೇತ್ ಸರ್ವ ಕಾರ್ಯಾರ್ಥ ಸಿದ್ಧಯೇ. ಈ ರೀತಿಯಾಗಿ ನಾವು ಗರುಡನನ್ನು, ಗರುಡಾಂತರ್ಗತನಾದ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಆ ಗರುಡನ ಧ್ಯಾನ ಶ್ಲೋಕವನ್ನು ತಿಳಿಸ್ತಾರೆ. ಗರುಡ ಸರ್ವದಾ ಧ್ಯೇಯ ಸುಧಾಪೂರ್ಣಂ ಹಿರಣ್ಮಯಂ ರಥಾನಃ ಕುಂಭಂ ಅಭಯಂ ಅಮೃತ ಕಲಶಹಸ್ತಂ ಕಾಂತಿ ಸಂಪೂರ್ಣ ದೇಹಂ ಸಕಲ ವಿಷವಿನಾಶಂ ಚಿಂತೆಯೇ ಪಕ್ಷಿರಾಜಂ. ಈ ಧ್ಯಾನ ಶ್ಲೋಕದ ಗರುಡ ಮಂತ್ರ ಧ್ಯಾನ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ಒಂದು ಸಲ ಹಾಲಹಾಲ ವಿಷವನ್ನು ಕುಡಿದು ರುದ್ರದೇವರು ಲೋಕವನ್ನು ರಕ್ಷಣೆ ಮಾಡಿದ್ರೆ, ಗರುಡ ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ಥಾವರ ಜಂಗಮ ವಿಷವನ್ನು ಸದಾ ನುಂಗ್ತ ಭಕ್ತರನ್ನು ಕಾಪಾಡ್ತಾನೆ. ಕೈಯಲ್ಲಿ ಬಂಗಾರದ ಅಮೃತ ಕಲಶವನ್ನು ಹಿಡ್ಕೊಂಡಿದ್ದಾನೆ. ಆತ ಅದನ್ನು ತಾನು ಉಣ್ಣೋದಿಲ್ಲ, ಅಮೃತವನ್ನು ಊಟ ಮಾಡದೆ ಅಥವಾ ಅದನ್ನು ಪಾನ ಮಾಡದೇ ಇದ್ದರೂ ಕೂಡ ಅಜರಾಮರನಾಗಿದ್ದಾನಲ್ಲ, ಯಾಕೆ ಅಂದರೆ ಆತನಿಗೆ ಭಗವಂತನ ವರ ಇದೆ. ಆದ್ದರಿಂದ ಅವನ ಕೈಯ ಅಮೃತ ಕಲಶ ಭಕ್ತರಿಗಾಗಿ ಇರುವಂಥದ್ದು. ಇಂತಹ ಗರುಡ ವೇದಾಭಿಮಾನಿ ರೆಕ್ಕೆಗಳಿಂದಲೂ ಮಧುರವಾಗಿ ಸಾಮಗಾನವನ್ನು ಸ್ತೋತ್ರ ಮಾಡಿ ಸಂಸಾರ ವಿಷ ಪರಿಹಾರವನ್ನು ಮಾಡ್ತಾನೆ. ಸಾಮಗಾನ ಲೋಲನಾಗಿರ್ತಕ್ಕಂಥ ಭಗವಂತ ರೆಕ್ಕೆಗಳಿಂದಲೇ ಸಾಮಗಾನ ಮಾಡ್ತಕ್ಕಂಥ ಗರುಡ ವಾಹನನ್ನು ಏರ್ಕೊಂಡು ಪ್ರಿಯವಾಗಿರ್ತಕ್ಕಂಥ ಮಧುರವಾದ ಆ ಗಾನವನ್ನು ಆಲಿಸ್ತಾ ಸಂಚಾರವನ್ನು ಮಾಡ್ತಾನೆ. ಆ ಗಾನವೇ ಅಮೃತ, ಎಲ್ಲ ಅಮಂಗಳಗಳನ್ನು ಪರಿಹಾರ ಮಾಡಿ ಮಂಗಳವನ್ನು ಉಂಟು ಮಾಡುವಂತಹ ದಿವ್ಯಾಮೃತ ಅದು. ಆದ್ದರಿಂದಲೇ ಸರ್ವರಿಗೆ ಸದಾ ಸುಸೌಖ್ಯವ ಈವ. ಪರಮಾತ್ಮ ಅತ್ಯಂತ ಸಮೀಪಗ ಭಕ್ತರಿಗೆ. ನಾವು ಅಸೃಜಾವಸ್ಥೆಯಲ್ಲಿದ್ದಾಗ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಇದ್ಯಾವುದೂ ಇರಲಿಲ್ಲ. ಆದ್ದರಿಂದ ನಮಗೆ ಯಾವ ತತ್ವಾಭಿಮಾನಿ ದೇವತೆಗಳ ಸಂಪರ್ಕವೂ ಇಲ್ಲ. ಸೃಷ್ಟಿಗೆ ಬಂದ ನಂತರದಲ್ಲಿ ತತ್ವಾಭಿಮಾನಿ ದೇವತೆಗಳ ಸಂಪರ್ಕ ಮತ್ತು ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿ ಬಂಧು ಬಳಗ ಎಲ್ಲರ ಸಂಪರ್ಕ ಆಯಿತು. ಮುಂದೆ ಸ್ಥೂಲ ದೇಹ ತ್ಯಾಗ ಆದಾಗ ಈ ಜನ್ಮದ ತಂದೆ ತಾಯಿಗಳ ಸಂಪರ್ಕ ಸಾಧನ ತಪ್ಪಿ ಹೋಗುತ್ತೆ. ಹಿಂದೆ ನಮ್ಮ ತಂದೆ ತಾಯಿಗಳು ಯಾರಾಗಿದ್ದರೋ ಗೊತ್ತಿಲ್ಲ, ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ. ಲಿಂಗ ಶರೀರ, ಅನಿರುದ್ಧ ಶರೀರ, ವಿರಜಾನದಿ ಸ್ನಾನ ಆದಮೇಲೆ ಲಿಂಗ ದೇಹ ಭಂಗ ಆದ ನಂತರದಲ್ಲಿ ಮತ್ತೆ ತತ್ವಾಭಿಮಾನಿ ದೇವತೆಗಳ ಸಂಪರ್ಕ ಅನ್ನೋದು ನಮಗೆ ತಪ್ಪಿ ಹೋಗುತ್ತೆ. ಆದ್ದರಿಂದ ನಮಗೆ ಅನಿಮಿತ್ತ ಬಂದು ಸದಾಕಾಲ ನಮ್ಮ ಜೊತೆಗೆ ಅತ್ಯಂತ ಸಮೀಪಗ ಆಗಿರ್ತಕ್ಕಂಥವನ್ಗ ಅಂದರೆ ವ್ಯಾಪ್ತಿ, ಈ ರೀತಿಯಾಗಿರ್ತಕ್ಕಂಥವನು ಯಾರು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ಈ ಚಿಂತನೆಯನ್ನು ಮಾಡೋರು ಯಾರು? ಸೂರಿಗಳು ಅಥವಾ ಜ್ಞಾನಿಗಳು. ಅದಕ್ಕೆ ಸೂರಿಗಳಿಗೆ ಸಮೀಪಗ. ದುರಾಚಾರಿಗಳಿಗೆ ಎಂದೆಂದು ಯಾವಾಗಲೂ ದುಷ್ಕೃತ್ಯವನ್ನೇ ಮಾಡ್ತಾರೆ, ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾರಲ್ಲ, ಅಂಥವರಿಗೆ ದೂರ ದೂರ ಥರ, ದೂರಕ್ಕಿಂತ ಅತ್ಯಂತ ದೂರ ಅಂದರೆ ತನ್ನ ಇರುವಿಕೆಯ ಪರಿಚಯವನ್ನು, ಅರಿವನ್ನು, ಜ್ಞಾನವನ್ನು ಕೊಡೋದಿಲ್ಲ, ಅಂಥವರಿಗೆ ದುರ್ಲಭನೆನಿಸುವನು. ಅದೇ ಸೂರಿಗಳಿಗೆ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು. ಸಾರಿ ಸಾರಿಗೆ ನೆನವರ ಸದಾಕಾಲ ಯಾರು ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅಂತಹ ಸಾಧಕರಿಗೆ ಸಂಸಾರವೆಂಬ ಮಹಾ ಉರಗಕ್ಕೆ ಸರ್ಪಾರಿ ಎನಿಸಿ ಅಂದರೆ ಗರುಡನಂತೆ ಇದ್ದು ಸದಾ ಸುಸೌಖ್ಯವನೀವ ಸುಜನರಿಗೆ, ಬರೇ ಜನರಿಗೆ ಅಲ್ಲ, ಸುಜನರಿಗೆ ಅಂದರೆ ಸಜ್ಜನರಿಗೆ ಸುಸೌಖ್ಯವನೀವ, ಐಹಿಕ ಅಮುಷ್ಪಿಕ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ ಭೋಗ ಭಾಗ್ಯಗಳನ್ನು ಕೊಟ್ಟು ಕೊನೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತ ತಿಳಿಸ್ತು. ಹಿಂದಿನ ಪದ್ಯದಲ್ಲಿ ಹೇಳ್ದಂಗೆ ಗೋವತ್ಸ ಧ್ವನಿ ಒದಗುವ ತೆರದಿ ಅಂದರೆ ಯಾವಾಗ ಆಪತ್ತು ಬರುತ್ತೋ ಅವಾಗ ಬಂದು ರಕ್ಷಣೆಯನ್ನು ಮಾಡ್ತಾನೆ ಭಗವಂತ. ತಾನು ಅವ್ಯಕ್ತನಾಗಿ ಒಳಗೆ ಇದ್ದವನು ಅಭಿವ್ಯಕ್ತಿಯಾಗಿ ದರ್ಶನವನ್ನು ಕೊಡ್ತಾನೆ, ಅಥವಾ ಇನ್ನೊಬ್ಬರಲ್ಲಿ ಅಂತರ್ಯಾಮಿಯಾಗಿ ನಿಂತು ನಮಗೆ ರಕ್ಷಣೆಯನ್ನು ಮಾಡ್ತಾನೆ. ಗೋವು ಕರುವಿನ ಬಳಿಗೆ ಧಾವಿಸಿ ಎಷ್ಟು ಬೇಗ ಓಡಿ ಬರುತ್ತೋ ಹಾಗೆ ಭಗವಂತ ಭಕ್ತರ ಬಳಿಗೆ ಓಡಿ ಬರ್ತಾನೆ. ಇಲ್ಲಿ ಗೋವು ಅಂದರೆ ಪರಮಾತ್ಮ, ವತ್ಸ ಅಂದರೆ ವಾಯುದೇವರು ಅಂತ ಅಲ್ಲಿ. ವಾಯುರ್ ಗೋವತ್ಸ ರೂಪೇಣ ಸರ್ವ ಪ್ರಾಣಿಷು ಸಂಸ್ಥಿತ. ವತ್ಸನ ಧ್ವನಿಗೆ ಅಂದರೆ ಗೋವು ಕರುವಿನ ಬೆಳೆಗೆ ಧಾವಿಸುವಂತೆ ಅಂದರೆ ಗೋವತ್ಸ ರೂಪದ ವಾಯುದೇವರ ದ್ವಾದಶ ಸ್ತೋತ್ರ, ಸರ್ವಮೂಲ ಇತ್ಯಾದಿ ಸ್ತೋತ್ರಗಳಿಗೆ ಕೂಡಲೇ ಬಿಂಬರೂಪಿ ಪರಮಾತ್ಮ ದರ್ಶನವನ್ನು ಕೊಟ್ಟು ಅನುಗ್ರಹಿಸ್ತಾನೆ. ನಿರ್ಮತ್ಸರಾಣಾಂ ಸತಾಮಂದ್, ನಿರ್ಮತ್ಸರರ ಬಳಿಗೆ ಬಂದೊದಗಿ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹಾಗೆ ಸೂರ್ಯಗಳಿಗೆ ಸಮೀಪಗ ಅನ್ನೋ ವಿಚಾರವನ್ನು ಹೇಳ್ತಾರೆ.